ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. कृषि एवं किसान कल्याण मंत्रालय, भारत सरकार. ಎಲ್ಲಾ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಸಿರಿಧಾನ್ಯಗಳ ಅಧಿಕ ಬೆಳೆ ಉತ್ಪಾದನೆಗಾಗಿ ಸುಧಾರಿತ ತಾಂತ್ರಿಕತೆಗಳು ಈ ಕುರಿತು ಡಾಕ್ಟರ್ ನಾಗೇಶ್ ಅವರಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಆನಂತರ ಕೆಲವು ರೈತ ಕಿತೆಗಳನ್ನು ಕೇಳುವಿರಿ. ಹಾಗಾದರೆ ರೈತ ಮಿತ್ರರೇ, ಇದೀಗ ಕೇಳಿ ಸಿರಿಧಾನ್ಯಗಳ ಅಧಿಕ ಉತ್ಪಾದನೆಗಾಗಿ ಸುಧಾರಿತ ತಾಂತ್ರಿಕತೆಗಳು ಈ ಕುರಿತು ಡಾಕ್ಟರ್ ನಾಗೇಶ್ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಂಧುವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ರೈತ ಬಂಧುವರೇ, ನಮ್ಮ ರೈತರ ಜೀವನದಲ್ಲಿ ಕೃಷಿಯ ಅನೇಕ ಬಗೆ ಬಗೆಯ ಬೆಳೆಗಳು ಮತ್ತು ವೈವಿಧ್ಯಮಯವಾದಂಥ ಮಣ್ಣಿನ ರಚನೆ, ಹವಾಮಾನ, ಹೀಗೆ ಎಲ್ಲವೂ ಕೂಡ ಕಾಲಕ್ಕೆ ಅನುಸಾರವಾಗಿ ಕೃಷಿ ಕ್ಷೇತ್ರದ ಮೇಲೆ ಬಹುದೊಡ್ಡ ಪ್ರಭಾವವನ್ನು ಬೀರುವಂಥದ್ದು, ಜೊತೆಗೆ ಈ ದೇಶದ ಕೃಷಿ ಮಾನ್ಸೂನ್ನೊಂದಿಗೆ ಜೂಜಾಟವಾಡುತ್ತೆ ಅನ್ನುವಂಥ ಸತ್ಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಬಹಳಷ್ಟು ಹಿಂದಿನ ಕಾಲದಿಂದಲೂ ನಮ್ಮ ರೈತ ಬಾಂಧವರು ತಮ್ಮದೇ ಆದಂಥ ಶೈಲಿಯಲ್ಲಿ, ತಮಗೆ ಅರಿವಿರುವಂಥ ಅರಿವಿನ ಆಧಾರದ ಮೇರೆಗೆ ಮತ್ತು ನೀರಿನ ಲಭ್ಯತೆಯ ಮೇರೆಗೆ, ಹವಾಗುಣದ ಅನುಸಾರವಾಗಿ ಮತ್ತು ವಿಶೇಷವಾಗಿ ಭೂಮಿಯ ಲಭ್ಯತೆಯ ಆಧಾರದ ಮೇಲೆ ಕೃಷಿಯನ್ನು ಮಾಡ್ತಾ ಬಂದಿರುವಂಥದ್ದು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಹೌದು, ಜೊತೆಗೆ ತಮ್ಮ ಕುಟುಂಬದ ಹಿರಿಯರ ಬಳುವಳಿಯಾಗಿ ಬಂದಂಥ ಅದೆಷ್ಟೋ ರೈತ ಕುಟುಂಬದವರ ಉದಾಹರಣೆಗಳು ಇವೆ. ಆದರೆ ಇವತ್ತು ಬದಲಾದಂಥ ಯುಗದಲ್ಲಿ, ತಾಂತ್ರಿಕ ಯುಗದಲ್ಲಿ, ಬೇರೆ ಬೇರೆ ಜಾಗತೀಕರಣದಂಥ ಈ ಸಂದರ್ಭದಲ್ಲಿ ಇವತ್ತು ಸಾಂಪ್ರದಾಯಿಕ ಕೃಷಿಗೆ ಒಂದಷ್ಟು ಹಿನ್ನಡೆ, ರೈತ ಬಾಂಧವರು ವಿಮುಖರಾಗಿ ಅದಕ್ಕೆ ಬೆನ್ನು ತೋರಿಸುವಂಥ ಪ್ರವೃತ್ತಿ ಕಾಣ್ತಾ ಇದೆ. ಕಾರಣ, ಈಗಾಗಲೇ ಬೆಲೆಗಳ ಗಣನೀಯವಾದಂಥ ಇಳಿಕೆ ಮತ್ತು ರೈತ ಬಾಂಧವರಿಗೆ ಮತ್ತೆ ಮತ್ತೆ ದುಷ್ಪರಿಣಾಮವನ್ನು ಬೀರುವಂಥ ಒಂದು ಪ್ರಭಾವದಿಂದಾಗಿ ಸಾಂಪ್ರದಾಯಿಕ ಕೃಷಿ ಯಾಕೆ ಅನ್ನುವಂಥ ಪ್ರಶ್ನೆ ಅವರನ್ನು ಕಾಡ್ತಾ ಇರೋದ್ರ ಜೊತೆಗೆ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ತವಕ, ಇಚ್ಛೆ, ತುಡಿತ, ಜೊತೆಗೆ ಅದಕ್ಕೆ ಪೂರಕವಾಗಿ ನಮ್ಮ ವಿಜ್ಞಾನಿಗಳು ಕೃಷಿ ಕ್ಷೇತ್ರದಲ್ಲಿ ಬದಲಾದಂಥ ಜಾಗತೀಕರಣದ ಇವತ್ತಿನ ಸಂದರ್ಭದಲ್ಲಿ ಅಗತ್ಯತೆಯ ಅನುಸಾರವಾಗಿ ಆಹಾರದ ಉತ್ಪಾದನೆ ಹೆಚ್ಚಳಕ್ಕೆ ಕೂಡ ನಮ್ಮ ಸಂಶೋಧಕರು, ನಮ್ಮ ವಿಜ್ಞಾನಿಗಳು ಕೂಡ ಹಗಲೆರಡು ಶ್ರಮಿಸಿದ್ರ ಜೊತೆಗೆ ರೈತ ಬಾಂಧವರ ಪರವಾಗಿ ಅವರಿಗೆ ಪೂರಕವಾಗಿ ಬೆನ್ನೆಲುಬಾಗಿ ನಿಂತಹ ಕೃಷಿ ಕ್ಷೇತ್ರದ ವಿಜ್ಞಾನಿಗಳು ಅಂದು ಇದ್ರು, ಇಂದು ಕೂಡ ಇರಲಿದ್ದಾರೆ, ಮುಂದೆ ಕೂಡ ಇರಲಿ ಅನ್ನುವಂಥ ಸದಾಶಯದೊಂದಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೊಪ್ಪಳದ ಗುಡದಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕ್ಷೇತ್ರ ನಿರ್ವಹಣೆ ಮತ್ತು ಅಧೀಕ್ಷಕರು ಆಗಿರುವಂತಹ ಡಾಕ್ಟರ್ ನಾಗೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರು ಸಿರಿಧಾನ್ಯಗಳ ಅಧಿಕ ಉತ್ಪಾದನೆಗಾಗಿ ಸುಧಾರಿತ ತಾಂತ್ರಿಕತೆಗಳು ಈ ವಿಷಯವಾಗಿ ನಮ್ಮ ರೈತ ಬಾಂಧವರಿಗೆ ಅನೇಕ ವಿಷಯಗಳನ್ನು ಸುದೀರ್ಘವಾಗಿ ಈ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಸಹಾಯಪೂರ್ವಕವಾಗಿ ಅವರಿಗೆ ಸಲಹೆ ಸೂಚನೆಗಳನ್ನು ನೀಡಲಿದ್ದಾರೆ. ಡಾಕ್ಟರ್ ನಾಗೇಶ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹಾರ್ದಿಕವಾದ ಸ್ವಾಗತ ಇವತ್ತಿನ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು ಸರ್. ಸರ್, ಮೊಟ್ಟ ಮೊದಲಿಗೆ ನಮ್ಮ ಹೆಸರು ಡಾಕ್ಟರ್ ನಾಗೇಶ್ ಅಂತಂದ್ಬಿಟ್ಟು, ನಾನು ಸದ್ಯಕ್ಕೆ ಸಹಾಯಕ ಪ್ರಾಧ್ಯಾಪಕರು, ಕ್ಷೇತ್ರ ನಿರ್ವಹಣೆ ಮತ್ತು ಕ್ಷೇತ್ರ ಅಧೀಕ್ಷಕರಾಗಿ ನಾನು ಕೃಷಿ ಸಂಶೋಧನಾ ಕೇಂದ್ರ ಗುಳದಳ್ಳಿಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸರ್, ಆರಂಭಿಕವಾಗಿ ತಾವು ಈ ಶಿಕ್ಷಣವನ್ನ ಮುಗಿಸಿದಂತ ಒಂದು ಬಾಲ್ಯದ ಇತಿಹಾಸ ಜೊತೆಗೆ ತಮ್ಮ ಕುಟುಂಬದ ಸಂಕ್ಷಿಪ್ತ ಪರಿಚಯ ನಮ್ಮ ಎಲ್ಲ ರೈತ ಬಾಂಧವರಿಗಾಗಿ. ನಾನು ರೈತ ಒಂದು ಸಮುದಾಯದಿಂದ ಬಂದಿರತಕ್ಕಂಥವನು. ನನ್ನ ವಿದ್ಯಾಭ್ಯಾಸ ಬಂದು BSc ಕೃಷಿ ಪದವಿ ಮತ್ತು MSc ಕೃಷಿ ಪದವಿಯನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾನು ಮುಗಿಸಿ ತದನಂತರ ಪಂಡಿತ ಪದವಿ ಕೃಷಿ ವಿಸ್ತರಣೆಯಲ್ಲಿ ನಾನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಆ ಪದವಿಯನ್ನು ಪಡೆದಿದ್ದೇನೆ. ಮೂಲತಃ ನಾನು ಕೃಷಿಕನ ಕುಟುಂಬದಿಂದ ಬಂದಿದ್ದು, ಒಬ್ಬ ಕೂಲಿ ಕಾರ್ಮಿಕನ ಮಗನಾಗಿ ಇವತ್ತು ಇಷ್ಟೆಲ್ಲ ವಿದ್ಯಾಭ್ಯಾಸ ಪಡೆಯುವುದಕ್ಕೆ ಮೊಟ್ಟ ಮೊದಲು ನಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳು, ಅದಾದ ನಂತರ ನಮಗೆ ಕೊಟ್ಟಿರತಕ್ಕಂಥ, ನಮಗೆ ನೀಡಿರ್ತಕ್ಕಂಥ, ನಮಗೆ ಜ್ಞಾನವನ್ನು ಕೊಟ್ಟಿರತಕ್ಕಂಥ, ನಮಗೆ ಶಿಕ್ಷಣವನ್ನು ಕೊಟ್ಟಿರತಕ್ಕಂಥ ಗುರುಗಳು. ಗೂ ಅಂದರೆ ಕತ್ತಲು, ರೂ ಅಂದರೆ ಬೆಳಕು, ಕತ್ತಲೆಯಿಂದ ಬೆಳಕಿನತ್ತ ನಡೆಸುವರೇ ಗುರುಗಳು. ಅವರಿಗೆ ಗುರುಗಳಿಗೆ ನನ್ನ ವಂದನೆಗಳು. ಆ ಕಾರಣಕ್ಕಾಗಿ ಇವತ್ತು ನಾನು ಕೃಷಿ ಪಂಡಿತ ಪದವಿಯಲ್ಲಿ, ನಾನು ಕೃಷಿ ವಿಸ್ತರಣೆ ವಿಭಾಗದಲ್ಲಿ ಪದವಿಯನ್ನು ಪಡೆದು ಇವತ್ತು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕ್ಷೇತ್ರ ಅಧೀಕ್ಷಕರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು ಹೆಮ್ಮೆಯ ವಿಷಯ. ಎಲ್ಲ ರೈತ ಬಾಂಧವರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾನು ಇಚ್ಛಿಸುತ್ತೇನೆ. ಶಿಕ್ಷಣ ಅನ್ನತಕ್ಕಂಥದ್ದು ಶಿಕ್ಷಕನಿಂದ ಬಂದಿರತಕ್ಕಂಥದ್ದು. ಸಿ ಅಂದರೆ ಶಿಸ್ತನ್ನು ಕಲಿಸುವುದು, ಕ್ಷ ಅಂದರೆ ವಿದ್ಯಾರ್ಥಿ ತಪ್ಪು ಮಾಡಿದಾಗ ಕ್ಷಮೆಯನ್ನು ಯಾಚಿಸುವುದು, ಕ ಅಂದ್ರೆ ವಿದ್ಯಾರ್ಥಿಯ ಮೇಲೆ ಒಬ್ಬ ಶಿಕ್ಷಕ ಕರುಣೆ ತೋರುವುದು. ಈ ಒಂದು ಶಿಕ್ಷಕನ ಒಂದು ಅರ್ಥ ಈ ಥರ ಇದೆ. ಇವತ್ತು ವಿದ್ಯಾರ್ಥಿ ಅನ್ನತಕ್ಕಂಥದ್ದು ನನ್ನ ಪ್ರಕಾರ ವಿ ಅಂದರೆ ವಿಕಸನ, ಧ್ಯಾ ಅಂದರೆ ಧ್ಯಾನಿಸುವ ಯೋಗಿಗಳಾಗಬೇಕು ವಿದ್ಯಾರ್ಥಿಗಳು. ಪಾಠ ಕೇಳುವ ಸಮಯದಲ್ಲಿ ಪಾಠದ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಧ್ಯಾನದ ರೂಪದಲ್ಲಿ ಧ್ಯಾನ ಮುಕ್ತರಾಗಬೇಕು. ಗುರುಗಳು ಕೊಟ್ಟಿರ್ತಕ್ಕಂಥ, ಗುರುಗಳು ಪಡೆದಿರತಕ್ಕಂಥ ಜ್ಞಾನವನ್ನು, ಗುರುಗಳು ನೀಡಿರ್ತಕ್ಕಂಥ ಜ್ಞಾನದಿಂದ ಆ ಜ್ಞಾನದ ತೀರ್ಥವಾಗಿ ಹೊರಹೊಮ್ಮುವುದೇ ತಿ ಅನ್ನತಕ್ಕಂಥದ್ದು. ಈ ಕೃಷಿಯಲ್ಲಿ 108 ಇವತ್ತು ತಾಂತ್ರಿಕತೆಗಳು ಬಂದಿದ್ದಾವೆ. ಆ ತಾಂತ್ರಿಕತೆಗಳನ್ನು ಇವತ್ತು ಕೃಷಿಕನೇ, ಒಬ್ಬ BSc ಕೃಷಿ ಪದವಿಗಾರನ ಮಾತ್ರ ಅವನಿಗೆ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ಇರುತ್ತಾ ಅಂತ ಅನ್ಕೊಳ್ಳಬೇಡಿ. ಪ್ರತಿಯೊಬ್ಬರು ಇವತ್ತು ಕೃಷಿಕನ ಮಕ್ಕಳು, ಪ್ರತಿಯೊಬ್ಬರು ಕೃಷಿಕನಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಕೃಷಿ ತಾಂತ್ರಿಕತೆಗಳ ಜ್ಞಾನವನ್ನು ನೀವು ಎಲ್ಲರೂ ತಿಳ್ಕೊಳ್ಬೇಕು. ಇದರಿಂದ ಏನಾಗುತ್ತೆ, ಇವತ್ತು ಇವತ್ತು ನಾವು ನೋಡಿದಂಗೆ ಇಂದಿನ ದಿನಮಾನಗಳಲ್ಲಿ ನಾವು ಸಾಂಪ್ರದಾಯಿಕ ಕೃಷಿಗಳು, ಫಾರ್ ಎಕ್ಸಾಂಪಲ್ ಆರ್ಗಾನಿಕ್ ಸಾವಯವ ಕೃಷಿಗಳು, ನಾವು 1960-70 ಆಸ್ಪಾಸ್ನಲ್ಲಿ ನಾವು ಹೋದಾಗ ಇವತ್ತು ನಮ್ಮ ದೇಶದ ಕೃಷಿತನ ಹೇಗಿತ್ತಂತಂದರೆ ಆ ಕೃಷಿತನ ಸಾವಯವ ಕೃಷಿತನ ಆಗಿತ್ತು. ಸಾವಯವ ಕೃಷಿತನ ಯಾಕೆ ಬೇಕು ಇವತ್ತು? ಸಾವಯವ ಕೃಷಿತನ ಹೋಗಿ ಇವತ್ತು ನಾವೇನು ಆರ್ಗಾನಿಕ್ ಫಾರ್ಮಿಂಗ್, ಇನ್ಆರ್ಗಾನಿಕ್ ಫಾರ್ಮಿಂಗ್ ಬಂದಿವಲ್ಲ, ಇವತ್ತು ರಾಸಾಯನಿಕ ಇವತ್ತು ಕೃಷಿತನವನ್ನೇ ಒಳಪಟ್ಟಿದ್ದವಲ್ಲ, ಕಾರಣಗಳು ಇಷ್ಟೇ. ಸಾವಯವ ಕೃಷಿ ಇವತ್ತು ನಮ್ಮ ದೇಶದಲ್ಲಿ 1960-70 ಆಸ್ಪಾಸಿನಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ 40 ಕೋಟಿ ಜನಸಂಖ್ಯೆಗೆ ನಮ್ಮ ದೇಶದ ಕೃಷಿತನದಿಂದ ಬಂದಿರತಕ್ಕಂಥ ಉತ್ಪಾದಕತೆಯಿಂದ ಇವತ್ತು ನಮ್ಮ ದೇಶದ ಜನಸಂಖ್ಯೆ, ಆ ಉತ್ಪಾದನೆಯಿಂದ ರೈತಿಕೆಯ ಬಾಂಧವರು ಅಥವಾ ಹಳ್ಳಿಗಾಡಿನಲ್ಲಿ ವಾಸತಕ್ಕಂಥ ಪ್ರತಿಯೊಬ್ಬ ಜನಸಂಖ್ಯೆ ಯಾರೂ ಕೂಡ ಇವತ್ತು ಹೊಟ್ಟೆ ತುಂಬ ಅವರಿಗೆ ಆಹಾರ ಸಿಗದೇ ಕಾರಣಕ್ಕೆ ಆವತ್ತು ಸಾವಯವ ಕೃಷಿಯಿಂದ ಇವತ್ತು ಹಸಿರು ಕ್ರಾಂತಿ ಎಂಬ ದೇಶದಲ್ಲಿ ಹುಟ್ಟಿ ಹಸಿರು ಕ್ರಾಂತಿಯಿಂದ ಇವತ್ತು ನಾವೆಲ್ಲರೂ ಇನ್ಆರ್ಗಾನಿಕ್ ಫಾರ್ಮಿಂಗ್ಗೆ ನಾವು ಒಳಪಟ್ಟೆವು. ಕಾರಣ ಏನಂತಂದರೆ 1960-70 ಆಸ್ಪಾಸಿನಲ್ಲಿ ಸಾವಯವ ಕೃಷಿಯಿಂದ ನಾವು ಒಂದು ಎಕರೆಗೆ, ಫಾರ್ ಎಕ್ಸಾಂಪಲ್ ಗೋಧಿನ ಒಂದು ಎಕರೆಗೆ ನಾವು ಬಿತ್ತಿದರೆ, ಗೋಧಿ ಸಾವಯವ ಕೃಷಿಯಿಂದೇ ಬೆಳೆದದ್ದಾಗಿದ್ದರೆ, ನವಣೆ ಒಂದು ಎಕರೆಗೆ ಸಾವಯವ ಕೃಷಿಯಿಂದನೇ ಬೆಳೆದದ್ದಾದರೆ, ಬರಗು ಸಾವಯವ ಕೃಷಿಯಿಂದನೇ ಬೆಳೆದದ್ದಾಗಿದ್ದರೆ, ಅಥವಾ ಸಾಮೆ ಸಾವಯವ ಕೃಷಿಯಿಂದನೇ ಬೆಳೆದದ್ದಾದರೆ, ಅದು ಸಾವಯವ ಕೃಷಿಯ ಇಳುವರಿ ಎಷ್ಟಾಗುತ್ತಂತಂದರೆ ಎಕರೆಗೆ ಸರಿಸುಮಾರು 2-3 ಕ್ವಿಂಟಲ್ ಬರುತ್ತಿತ್ತು. 2-3 ಕ್ವಿಂಟಲ್ ಆಗ ಕಾರಣಕ್ಕೆ ನಮ್ಮ ದೇಶದ ಕೋಟಿ ಜನಸಂಖ್ಯೆಗೆ ಆಹಾರ ನೀಡುವುದಕ್ಕೆ ತೊಂದರೆ ಆಯಿತು. ಆ ಕಾರಣಕ್ಕೆ ಏನಾಯಿತು, ಎಟ್ ದ ಟೈಮ್ ಆಫ್ ಆಗಿನ ಕಾಲಕ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುಬ್ರಹ್ಮಣ್ಯನ್ ಅಯ್ಯರ್ ಅವರು ನಮ್ಮ ರಾಷ್ಟ್ರದ ಕೃಷಿ ಮಂತ್ರಿಗಳಾಗಿದ್ದರು. ಆಗ ದೇಶದ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿತ್ತಂದರೆ ಹಸುವಿನಿಂದ ಅಳಲು ಬಳಲು ನರಳಿ ನರಳಿ ಸಾಯುವಂಥ ಪರಿಸ್ಥಿತಿ ಬಂದು ಒದಗಿತ್ತು. ಆಗ ಏನು ಮಾಡ್ತಾರೆ ಅವರು, ಡಾಕ್ಟರ್ ಸುಬ್ರಹ್ಮಣ್ಯನ್ ಅಯ್ಯರ್ ಅವರು ನಮ್ಮ ದೇಶದ ಯುವ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ಭೇಟಿ ನೀಡ್ತಾರ. ಆಗ ದೇಶದ ಪರಿಸ್ಥಿತಿ ಹೇಳ್ತಾರ, ವಿಜ್ಞಾನಿಗಳೇ ನೀವು ಕೃಷಿ ವಿಜ್ಞಾನಿಗಳಾಗಿ ನಮ್ಮ ದೇಶದ ಇವತ್ತು ಜನಸಂಖ್ಯೆ ಹಸುವಿನಿಂದ ನರಳಿ ಬಳಲಿ ಸಾಯ್ತಾ ಇದೆ, ಹಸುವಿನಿಂದ ಸಾಯುವ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಗ ಏನ್ ಮಾಡ್ತಾರ ಡಾಕ್ಟರ್ MS ಸ್ವಾಮಿನಾಥನ್ ಅವರು, ಅಂತಾರಾಷ್ಟ್ರೀಯ ಹಸಿರು ಕ್ರಾಂತಿ ತಂದೆಯಾಗಿರತಕ್ಕಂಥ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರಿಗೆ ಭೇಟಿ ಕೊಟ್ಟು ದೇಶದ ಪರಿಸ್ಥಿತಿಯನ್ನು ಹೇಳ್ತಾರ. ಇವತ್ತು ನಮ್ಮ ದೇಶ, ಭಾರತ ದೇಶ 30-40 ಕೋಟಿ ಜನಸಂಖ್ಯೆಗೆ ಇವತ್ತು ನಾವು ಬೆಳೀತಕ್ಕಂಥ ಆಹಾರದಿಂದ ಇವತ್ತು ಅದು ಸಾಕಾಗದೆ ಇವತ್ತು ಜನರು ನರಳಿ ಬಳಲಿ ಸಾಯ್ತಾ ಇದ್ದಾರೆ ಹಳ್ಳಿಗಾಡುಗಳಲ್ಲಿ. ಅದಕ್ಕೆ ತಾವೇನಾದರೂ ಅಂತಾರಾಷ್ಟ್ರ ಮಟ್ಟದಿಂದ ಇವತ್ತು ಹಸಿರು ಕ್ರಾಂತಿ ತಂದೆ ಅನಿಸ್ಕೊಂಡ್ರಿ, ಇವತ್ತು ತಮ್ಮದೇ ಆಗಿರತಕ್ಕಂಥ ಒಂದು ಏನಾರ ನಮಗೆ ತಮ್ಮದೇ ಆಗಿರತಕ್ಕಂಥ ಐಡಿಯಾಸ್ಗಳು ಕೃಷಿತನದಲ್ಲಿ ಅಥವಾ ತಾಂತ್ರಿಕತೆಗಳನ್ನು ಹೇಳಿದರೆ ನಾವು ಆ ಹೊಸ ತಂತ್ರಜ್ಞಾನಗಳನ್ನು ನಮ್ಮ ದೇಶದಲ್ಲಿ ಅಳವಡಿಸ್ತೀವಿ ಅಂತ ಕೇಳಿದಾಗ ಸ್ವಾಮಿನಾಥನ್ ಅವರು ಯಾರಿಗೆ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರಿಗೆ, ಆಗ ನಾರ್ಮನ್ ಬೋರ್ಲಾಗ್ ಅವರು ಒಪ್ಪಿ ಅದಕ್ಕೆ ನಮ್ಮ ದೇಶದಲ್ಲಿ ಹರಿಯಾಣ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಗೋಧಿ ತಳಿಯನ್ನು ಮೊಟ್ಟ ಮೊದಲಿಗೆ ಡೆಮೋ ಮಾಡಿ ನಮ್ಮ ರಾಷ್ಟ್ರದ ಹರಿಯಾಣ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರದೇಶದಲ್ಲಿ 1 ಎಕರೆ ಡೆಮೋ ಆಗಿ ಮಾಡ್ತಾರೆ. ಅವಾಗ 1 ಎಕರೆ ಗೋಧಿಯನ್ನು ಬಿತ್ತಿ ಅದನ್ನು ಪ್ರಾತ್ಯಕ್ಷಿಕವಾಗಿ ಬೆಳೆದು ನೋಡ್ತಾರ, ಅದಕ್ಕೆಲ್ಲ ಏನು ಮಾಡ್ತಾರ, ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರ ಪ್ರಕಾರ ಅದಕ್ಕೇನು ಬೇಕು ಪ್ಯಾಕೇಜ್ ಪ್ರಾಕ್ಟೀಸ್. ಇವತ್ತು ಪ್ರತಿಯೊಂದು ಭೂಮಿ ಉಳಿಮೆಯಿಂದ ಹಿಡ್ಕೊಂಡು ಕೊನೆಗೆ ಕಟಾವು ಆಗೋವರಿಗೆ ಏನೇನು ಮಾಡಬೇಕು ಅವರ ಮಾರ್ಗದಲ್ಲಿ ನಡೆದು, ಕೀಟ ಬಂದನ್ನು ಕೀಟ ನಿರ್ವಹಣೆ, ರೋಗ ಬಂದರನ್ನು ರೋಗ ನಿರ್ವಹಣೆ, ಅದಕ್ಕೆ ಮತ್ತು ಕೊಟ್ಟಿಗೆ ಗೊಬ್ಬರ ಆಗಿರಲಿ ಅಥವಾ ವರ್ಮಿ ಕಾಂಪೋಸ್ಟ್ ಗೊಬ್ಬರ ಆಗಿರಲಿ, ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಅದನ್ನು 1 ಎಕರೆ ಡೆಮೋವನ್ನು ಮಾಡಿ ಪ್ರಾತ್ಯಕ್ಷಿಕವಾಗಿ ಬೆಳೆದು ನೋಡಿದಾಗ ಗೋಧಿ 1 ಎಕರೆಗೆ ಇಳುವರಿ ಸಾವಯವ ಕೃಷಿಯಿಂದ ಬೆಳೆದಿದ್ದಾದಲ್ಲಿ ಅದು ಎಷ್ಟು ಬರುತ್ತಿತ್ತಂತಂದರೆ ಸರಿಸುಮಾರು 2-3 ಕ್ವಿಂಟಲು ನಮ್ಮ ಸಾವಯವ ಕೃಷಿ ಸಾಂಪ್ರದಾಯಿಕ ಕೃಷಿಯಿಂದ ಬರತಕ್ಕಂಥದ್ದು ಇಳುವರಿ, ಗೋಧಿ ಇಳುವರಿ. ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರ ಡೆಮೋ ಪ್ರಕಾರ ಹೋದಾಗ ಅದು ನಮ್ಮ ರಾಷ್ಟ್ರದಲ್ಲಿ 1 ಎಕರೆಗೆ ಸರಿಸುಮಾರು ಅದಕ್ಕೆ 10 ಪಟ್ಟು 15 ಪಟ್ಟು ಹೆಚ್ಚಿಗೆ ಇಳುವರಿ ನಮ್ಮ ದೇಶದಲ್ಲಿ. ಅದು ಮಾಡಿ ತೋರಿಸ್ತಾರ, ಅಂದಿನಿಂದ ನಮ್ಮ ರಾಷ್ಟ್ರದಲ್ಲಿ ಹಸಿರು ಕ್ರಾಂತಿ ಉದ್ಭವಿಸ್ತದ. ಆಗ ನಮ್ಮ ದೇಶದ ಹಸಿರು ಕ್ರಾಂತಿ ತಂದೆ ಡಾಕ್ಟರ್ MS ಸ್ವಾಮಿನಾಥನ್ ಅವರಾಗ್ತಾರ. ಅಂದಿನಿಂದ ಆಗ ಜನಗಳು, ನಮ್ಮ ರಾಷ್ಟ್ರದ ಜನಗಳು ಯಾರೂ ಕೂಡ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಶಿಲೀಂದ್ರನಾಶಕಗಳು ಮತ್ತು ಕಳೆನಾಶಕಗಳು ಇದ್ರ ಬಗ್ಗೆ ಯಾರಿಗೂ ಕಿಂಚಿತ್ತೂ ಅರಿವಿಲ್ಲದ ಒಂದು ಸಮಯದಲ್ಲಿ ಆಗ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಂದು ಸುತ್ತಲೆ ಹೊರಡಿಸ್ತಾರೆ. ಸುತ್ತಲೆ ಹೊರಡಿಸಿ ಪ್ರತಿ ಕೃಷಿ ಇಲಾಖೆಗಳು, ಲೈನ್ ಡಿಪಾರ್ಟ್ಮೆಂಟ್ಸು, ರೈತರಿಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ವಿಭಾಗಗಳು, ಸರ್ಕಾರದ ವಿಭಾಗಗಳು, ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು ರೈತರಿಗಾಗಿ ದುಡಿಬೇಕು. ಪ್ರತಿಯೊಬ್ಬರ ರೈತರ ಕ್ಷೇತ್ರದಲ್ಲಿ ಹೋಗಿ ಫೇಸ್ ಟು ಫೇಸ್ ಅಂದರೆ ಅವರ ಮುಖಾಮುಖಿ ಭೇಟಿಯಾಗಿ, ಒಂದು ಫಾರ್ ಎಕ್ಸಾಂಪಲ್ ಗೋಧಿ ಬೆಳಿಬೇಕಂತಂದರೆ ಆ ಗೋಧಿಗೆ ಏನೇನು ಮಾಡಬೇಕು, ಸೋಯಿಂಗಿಂದ ಹಿಡ್ಕೊಂಡು ಕಟಾವರಿಗೆ ಏನೇನು ಮಾಡಬೇಕು, ಪ್ರತಿಯೊಂದು ವೈಜ್ಞಾನಿಕವಾಗಿ ಅವರಿಗೆ ನೀವೆಲ್ಲ ಗ್ರಾಮ ಸೇವಕರು ಹೋಗಿ, ಪ್ರತಿಯೊಬ್ಬರು ಲೈನ್ ಡಿಪಾರ್ಟ್ಮೆಂಟ್ನ ಹೋಗಿ ರೈತರ ಕುಟುಂಬದಲ್ಲಿ ಕೂತ್ಕೇಶಿ ಅವರಿಗೆ ಅರಿವು ಮೂಡಿಸ್ಬೇಕಂತಂದಾಗ ಆಗಿನಿಂದ ರೈತರು ಒತ್ತಾಯದ ಮೇರೆಗೆ ಸಾವಯವ ಕೃಷಿಯಿಂದ ರಾಸಾಯನಿಕ ಕೃಷಿಗೆ ಒಳಪಟ್ಟು ಅಂದಿನಿಂದ ನಮ್ಮ ರಾಷ್ಟ್ರದಲ್ಲಿ ಹಸಿರು ಕ್ರಾಂತಿ ಬಂದು ಇವತ್ತಿಗೂ ಸರಿಸುಮಾರು 40 ವರ್ಷಗಳು ಕಳೆದೋಗಿವೆ. ಇವತ್ತು ನಮ್ಮ ರಾಷ್ಟ್ರದಲ್ಲಿ ಹಸಿರು ಕ್ರಾಂತಿ ಬಂದು ಆ ಕಾರಣಕ್ಕಾಗಿ ಇವತ್ತು ಪ್ರತಿಯೊಂದು ಬೆಳೆ ಬೆಳೆದರೂ ಕೂಡ ನಮ್ಮ ಕೃಷಿತನದಲ್ಲಿ ಬರತಕ್ಕಂಥ ತಾಂತ್ರಿಕತೆಗಳು, ಎಕ್ಸಾಂಪಲ್ ಸೋಯಿಂಗಿಗೆ ಯಾವ ಬೇಕು, ವೈಜ್ಞಾನಿಕವಾಗಿ ಅಂತರಗಳು ಎಷ್ಟು ಬೇಕು. ಎಕ್ಸಾಂಪಲ್ ನಾನು ಇವತ್ತು ಕೊಡತಕ್ಕಂಥ ಒಂದು ನನ್ನ ರೈತರಿಗೆ, ನಮ್ಮ ಕೊಪ್ಪಳ ಜಿಲ್ಲೆ ಆಗಿರ್ಬೋದು ಅಥವಾ ಹೊಸಪೇಟೆಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ರೈತ ಬಂದವರಿಗೆ ತಿಳಿಪಡಿಸುವುದು ಏನೆಂದರೆ, ನನ್ನ ಮುಖಾಂತರ ಇವತ್ತು ಮುಖ್ಯವಾದ ಏನು ಬೆಳೆಗಳು, ಇವತ್ತು ನಾನು ತಿಳಿಸ್ತಕ್ಕಂಥ ರೈತರಿಗೆ ಜ್ಞಾನ ಕೊಡತಕ್ಕಂಥ ಬೆಳೆಗಳದ ಒಂದು ಮಾಹಿತಿ ಏನಂತಂದರೆ, ಸಿರಿಧಾನ್ಯಗಳ ಉತ್ಪಾದಕತೆಗೆ ಸುಧಾರಿತ ತಾಂತ್ರಿಕತೆಗಳೆನ್ನತಕ್ಕಂಥ ಒಂದು ವಿಷಯ. ಮುಖ್ಯವಾಗಿ ಸಿರಿಧಾನ್ಯಗಳು ಇವತ್ತು ಯಾಕೆ ಇವತ್ತು ಮಹತ್ವ ಹೊಂದಿವೆ, ಈ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳು ಈಗ ನಾನು ಹೇಳಿದ ಪ್ರಕಾರ 1960ರ ಆಸ್ಪಾಸಿನಲ್ಲಿ ಆಹಾರ ಸಿರಿಧಾನ್ಯಗಳನ್ನು ಆಹಾರ ಮಾಡಿ ತಿಂತ ಇದ್ರೆ ಅವ್ರನ್ನ ಬಡವರು ಅನ್ನುತ್ತಿದ್ದರು ಆಗಿನ ಕಾಲಕ್ಕೆ. ಈಗಲೂ ಕೂಡ ಒಂದು ನಾವು ಚಿಕ್ಕವರಿರೋ ಕಾಲಕ್ಕೆ 30 ವರ್ಷದಿಂದ ನಮ್ಮ ತಾಯಿಯ ಊರಲ್ಲಿ ನವಣೆ ಅನ್ನ ಮಾಡಿದರೆ ನವಣೆ ಅನ್ನ ತಿನ್ನವನು ಬಡವ ಅಂತ ಇದ್ರು. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂದರೆ ನಾವು ಗೋ ಬ್ಯಾಕ್ ಟು ಪೆವಿಲಿನ್ ಆಗಲೇಬೇಕಾಗಿದೆ. ಇಂದಿನ ನಾವು ಆಧುನಿಕ ಕೃಷಿಗೆ ನಾವು ಹೋಗಬೇಕಾಗಿದೆ. ಕಾರಣ ಇಷ್ಟೇ, ನಾವು ಇವತ್ತು ರಾಸಾಯನಿಕ ಕೃಷಿತನವನ್ನು ನಾವು ಪದ್ಧತಿಗಳನ್ನು ನಾವು ಅಳವಡಿಸಿ ಇವತ್ತು ನಮ್ಮ ಆರೋಗ್ಯ, ಈ ಒಬ್ಬ ಮನುಷ್ಯನಿಗೆ ಇವತ್ತು ನಮ್ಮ ಆಯುಷ್ ಎಷ್ಟು ವರ್ಷ ಅಂತಂದರೆ, ಒಬ್ಬ ಮನುಷ್ಯ 100 ವರ್ಷ ಬದುಕ್ತಾನಂತ ಹೇಳ್ತಾರೆ. 100 ವರ್ಷ ಅದು ಬದುಕುವುದರಾಗಿರಲಿ, ಕರೆ ಇವತ್ತಿನ ಒಬ್ಬ ಮನುಷ್ಯನ ಆಯುಷು ಎಷ್ಟು ವರ್ಷ, 62-65 ವರ್ಷ ಮಾತ್ರ ಇವತ್ತು ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಬದುಕ್ತಾನ ಅನ್ನತಕ್ಕಂಥ ಒಂದು ಮಾಹಿತಿ ಇದೆ. ಈ ಯಾಕೆ ಇವತ್ತು 65 ವರ್ಷ ಬದುಕ್ತಾ ಇದ್ದಾರಂತಂದರೆ, ಇವತ್ತು ನಾವು ತಿನ್ನತಕ್ಕಂಥ ಆಹಾರದಲ್ಲಿ ಇರತಕ್ಕಂಥ ಕ್ರಿಮಿನಾಶಕಗಳಾಗಿರ್ಬೋದು, ರಾಸಾಯನಿಕ ಗೊಬ್ಬರಗಳು ನಾವು ಯೂಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಾವು ತಿನ್ನತಕ್ಕಂಥದ್ರಲ್ಲಿ ಆಹಾರದಲ್ಲಿ ರಾಸಾಯನಿಕಗಳು ತುಂಬಿಕೊಂಡಿವೆ. ಆ ಕಾರಣಕ್ಕಾಗಿ ನಮ್ಮ ಆರೋಗ್ಯ ನಾವು ಒಂದು ಪಡ್ಕೊಂಡ್ರೆ ನಮ್ಮ ಜನಸಂಖ್ಯೆಗೋಸ್ಕರ ನಾವು ಇವತ್ತು ಹಸಿರು ಕ್ರಾಂತಿ ನಮ್ಮ ದೇಶದಲ್ಲಿ ಬಂತು, ಆ ಜನಸಂಖ್ಯೆಯನ್ನು ಉಳಿಸೋಕ್ಕೋಸ್ಕರ ಹಸಿರು ಕ್ರಾಂತಿ ತಂದು ಇವತ್ತು ನಮಗೇನು ಒಂದು ಒದಗಿದೆ, ನಾವು ಒಂದು ಪಡ್ಕೊಂಡಿವಿ, ನಾವು ಎಲ್ಲರ ಜೀವ ಬದುಕಿಸಿದೀವಿ. ಆದರೆ ಒಂದು ಏನು ಕಳ್ಕೊಂಡಿದ್ದೀವಿ ಅಂತಂದರೆ, ಇವತ್ತು ಮಾನವನ ಆಯುಷು 100 ವರ್ಷದಿದ್ದು ಇವತ್ತು 62-65 ವರ್ಷಕ್ಕೆ ಬಂದಿದೆ. ಆ ಕಾರಣಕ್ಕಾಗಿ ಇವತ್ತು ನಾವು 62-65 ವರ್ಷ ನಮ್ಮ ಆಯುಷ್ ಇದೆ ಅಂತಂದರೆ, ನಾವು ಮತ್ತೆ ಪುನಃ ಹಾಗೇನು 100 ವರ್ಷಕ್ಕೆ ನಾವು ನಮ್ಮ ಆಯುಷ್ ಕಂಟಿನ್ಯೂಸ್ ಅನ್ನು ಅದನ್ನೇ ಹಿಂದಿಂದೇ ಹಿಂದಿನ ತನವನ್ನೇ ನಾವು ಮಾಡಬೇಕಂತಂದ್ರೆ, ಇವತ್ತು ಏನು ಮಾಡಬೇಕಂದ್ರೆ, ನಾವು ಪ್ರತಿಯೊಬ್ಬ ರೈತರು ಇವತ್ತು ಸಿರಿಧಾನ್ಯಗಳನ್ನು ಬೆಳೆದು ತಮ್ಮ ಹೊಲಗಳಲ್ಲಿ, ಈಗ ಕೊಪ್ಪಳ ಜಿಲ್ಲೆ ಒಣ ಬೇಸಾಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಏರಿಯ ಪ್ರದೇಶ. ಕೆಂಪು ಮಣ್ಣು ಕಪ್ಪು ಮಣ್ಣು ಕೂಡ ಕೂಡಿದೆ. ಈ ಸಿರಿಧಾನ್ಯಗಳನ್ನು ಕಪ್ಪು ಮಣ್ಣು ಮತ್ತು ಕೆಂಪು ಭೂಮಿಗಳಲ್ಲಿ ಬೆಳೆಯಬಹುದು. ಗುಡ್ಡಗಾಡುಗಳಲ್ಲಿ ಮತ್ತು ಜವಳು ಸವಳು ಭೂಮಿಗಳಲ್ಲಿ ಕೂಡ ಇವುದು ಈ ಸಿರಿಧಾನ್ಯಗಳನ್ನು ಬೆಳೆಯಬಹುದು. ಇದು ಸಿರಿಧಾನ್ಯಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತಂದರೆ, ಒಂದು, ನಾನು ಬೆಳೆಗಳನ್ನು ಒಂದೊಂದಾಗಿ ನಾನು ವಿವರಣೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಬರಗು. ಬರಗು ಇದು ಪ್ರಾಚೀನ ಶಿಲಯುಗದಿಂದಲೂ ಇದು ಬೆಳೀತಕ್ಕಂಥದ್ದು. ಇದು ಇವತ್ತು ಬರಗು ಯಾವ ಥರ ಇದೆ ಅಂತಂದರೆ, ಇವತ್ತು ಬರಗನ್ನು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾನು ನೋಡಿದ ಪ್ರಕಾರ ಯಾರೋ ಒಬ್ಬರು ಕೃಷಿ ತಂತ್ರಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥ ಅರಿವುಳ್ಳಂಥವನು, ಎಚ್ಚತ್ತವನು ಮತ್ತು ಅರಿತವನು ಅವನು ಮಾತ್ರ ಇದನ್ನು ಸಿರಿಧಾನ್ಯಗಳ ಕುರಿತು ಅವರಿಗೆ ಜ್ಞಾನ ಇದೆ. ಬರಗು ಇವತ್ತು ಈ ಕೆಂಪು ಮಣ್ಣು ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದು ಮತ್ತು ಅದು ಸತ್ವಪೂರಿತ ಸಿರಿಧಾನ್ಯ ಆಗಿರುತ್ತೆ. ಅದರಲ್ಲಿ ಕಂಟೆಂಟ್ಸ್ ಏನೇನು ಇರ್ತದೆ ಅಂತಂದರೆ, ಇವತ್ತು ಅದರಲ್ಲಿ ರಂಜಕ ಇರ್ತದೆ, ಪಿಷ್ಟ ಇರ್ತದೆ, ಕೊಬ್ಬಿನಾಂಶ ಇರ್ತದೆ ಮತ್ತು ನಾರಿನಾಂಶ ಇರೋ ಕಾರಣಕ್ಕೆ ಇವತ್ತು ಆ ಬೆಳೆಯನ್ನು ಬೆಳೆದು ನಾವು ಮಾರಾಟ ಮಾಡಿದರೆ ಸಿರಿಧಾನ್ಯವನ್ನು ಬೆಳೆದು ನಾವು ಕೂಡ ಶ್ರೀಮಂತರಾಗ್ಬೋದು ಮತ್ತು ನಮ್ಮ ಆರೋಗ್ಯವನ್ನು ಶ್ರೀಮಂತರನ್ನಾಗಿ ನಾವು ಇಟ್ಟುಕೊಳ್ಳಬಹುದು ಮತ್ತು ರಾಷ್ಟ್ರವನ್ನು ಶ್ರೀಮಂತನಾಗಿ ನಾವು ಮಾಡಬಹುದು ಆರೋಗ್ಯದಲ್ಲಿ. ಅದಕ್ಕಾಗಿ ಏನಾಗಿದೆ, ಇವತ್ತು ಬರಗು ಆನಂದ್ ಅವರೇಜ್ ಇಳುವರಿ ಎಷ್ಟು ಬರ್ತಾ ಇದೆ ಅಂತಂದರೆ, ಇವತ್ತು 8-10 ಕ್ವಿಂಟಲ್ ಇಳುವರಿ ಬರ್ತಾ ಇದೆ. ಅದು ಹುಲ್ಲು ಬಂದು 1.6-1.8 ಟನ್ನಷ್ಟು ಹುಲ್ಲು ಬರುತ್ತೆ. ಇದು ಬರಗದು ಕ್ರಾಪ್ ಆಯಿತು. ಇದಕ್ಕೆ ಬಿತ್ತನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಯಾವ ಅಂತಂದರೆ, 1 ಎಕರೆಗೆ ಬೀಜ 5 ಕೆಜಿ ಬೇಕಾಗುತ್ತೆ, ಸಾವಯವ ಗೊಬ್ಬರ 2 ಟನ್ ಬೇಕಾಗುತ್ತೆ ಮತ್ತು ರಾಸಾಯನಿಕ ಗೊಬ್ಬರ ಸಾರಜನಕ 8 ಕೆಜಿ ಮತ್ತು ರಂಜಕ 8 ಕೆಜಿ. 8 ಕೆಜಿ ಸಾರಜನಕ ಯಾವ ಥರ ಅಂತಂದರೆ 4 ಕೆಜಿ ಬಿತ್ತುವ ಸಮಯದಲ್ಲಿ ನಾವು ಕೊಡಬೇಕು ಮತ್ತು ಶೇಕಡವಾರು 50%ರಷ್ಟು ಬಿತ್ತುವ ಸಮಯದಲ್ಲಿ ಕೊಡಬೇಕು ಮತ್ತು 4 ಕೆಜಿ 30 ದಿನಗಳ ಆದ ನಂತರ ನಾವು ಮೇಲುಗೊಬ್ಬರವಾಗಿ ನಾವು ಅದನ್ನು ಕೊಡಬೇಕಾಗುತ್ತೆ. ಯಾವುದು? ಸಾರಜನಕನ್ನು. ರಂಜಕನ್ನು ಬಿತ್ತುವ ಸಮಯದಲ್ಲಿ ಪರಿಪೂರ್ಣ ಶೇಕಡವಾರು 100%ರಷ್ಟು ನಾವು ಬಿತ್ತುವ ಸಮಯದಲ್ಲಿ ನಾವು ಭೂಮಿಗೆ ಹಾಕಬೇಕು. ಇದಾದ ನಂತರ ನಮಗೆ ಅವಧಿ, ಇದು ಅಲ್ಪಾವಧಿ ಬೆಳೆ, 70 ದಿನಗಳ ಮಾತ್ರ, 70 ದಿನಕ್ಕೆ ಬರುವಂಥ ಬೆಳೆ ಬರಗು. ಬರಗು ಆಗಿರ್ಬೋದು, ಸಾಮೆ ಆಗಿರ್ಬೋದು, ನಾನು ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಅಲ್ಪಾವಧಿ ಬೆಳೆಗಳು ಇವು 70ರಿಂದ ಮ್ಯಾಕ್ಸಿಮಮ್ ಹೈಯೆಸ್ಟ್ 90 ದಿನಗಳು ಮಾತ್ರ. 70 ದಿನ ಬರಗು ಇದೆ. ಆನಂತರ ಆರ್ಕ ಬಂದು 85 ದಿನ ಇದೆ. ಆಮೇಲೆ ಸಾಮೆ ಬಂದು 90 ದಿನ ಇದೆ ಮತ್ತು ಉದುಲು ಬಂದು 90 ದಿನ ಇದೆ ಮತ್ತು ಕೊರಲೆ ಬಂದ್ಬಿಟ್ಟು 90 ದಿನ ಇದೆ. ಇದು ಅಲ್ಪಾವಧಿ ಬೆಳೆಗಳಿವು. ನಂತರ ತಳಿಗಳು ಬಂದು, ತಳಿಗಳು ಬರಗದು ಬರ್ತದ, DHPM 2769 ಎಂಬಂತ ಒಂದು ತಳಿ. ತದನಂತರ ನಮಗೆ ಸಿಕ್ಕತಕ್ಕಂಥದ್ದು ನೆಕ್ಸ್ಟ್ ತಳಿ ಬಂದು ಆರ್ಕ ತಳಿ ಬಂದ್ಬಿಟ್ಟು ಅದು ಸ್ಥಳೀಯ ತಳಿ ಆಗಿರುತ್ತ. ನಂತರ ಅದರದ ಅವಧಿ ಅಲ್ಪಾವಧಿ ಅವಾಗಲೇ ಹೇಳಿದೆ 85 ದಿನ ಅಂತ. ನೆಕ್ಸ್ಟು ಮುಂದಿನದ ಬಂದ್ಬಿಟ್ಟು ಸಾಮೆ. ಸಾಮೆ ಬಹಳ ಮುಖ್ಯವಾದಂಥ ಬೆಳೆ. ಸಾಮೆ ಬೆಳೆದ್ರೆ ನಾವು ಸಾಮೆಯಿಂದ ನಮಗೆ ಇವತ್ತು ನಮ್ಮ ರಾಷ್ಟ್ರ ಏನು ಸಕ್ಕರೆ ರೋಗದಿಂದ ನರಳ್ತಾ ಇದೆಯಲ್ಲ, ಆ ಸಕ್ಕರೆ ರೋಗನ ನಾವು ನಿವಾರಣೆ ಮಾಡ್ಬೋದು. ಅದನ್ನು ನಾವು ಸೇವಿಸಿದಾಗ, ಆಹಾರವಾಗಿ ನಾವು ಪ್ರತಿನಿತ್ಯ ಸೇವಿಸಿದಾಗ, ಒಂದು ದಿನಕ್ಕೆ ಒಂದು ಬಾರಿ ಆದರೂ ನಾವು ಸೇವಿಸಿದ್ರೆ ನಾವು ಸಕ್ಕರೆ ರೋಗ ಕಾಯಿಲೆಯಿಂದ ನಾವು ಗುಣಪಡ್ಬೋದು ಸಾಮೆಯಿಂದ. ಸಾಮೆ ಬಂದ್ಬಿಟ್ಟು ಇವತ್ತು ಕೆಂಪು ಮತ್ತು ಕಪ್ಪು ಭೂಮಿಯಲ್ಲಿ ನಾವು ಬೆಳಿಬೋದು. ಅದರದ 1 ಎಕರೆಗೆ ಬೀಜ ಬಂದು 5 ಕೆಜಿ ಮತ್ತು ಸಾವಯವ ಗೊಬ್ಬರ 2.5 ಟನ್ನಷ್ಟು ಬೇಕಾಗುತ್ತೆ. ನಂತರ ಗೊಬ್ಬರ ಬಂದ್ಬಿಟ್ಟು 16 ಕೆಜಿ ಸಾರಜನಕ, 6 ಕೆಜಿ ರಂಜಕ ಮತ್ತು ಪೊಟ್ಯಾಷ 6 ಕೆಜಿ. 12-6-6 ಬೇಕಾಗುತ್ತೆ. ಆಗ 12 ಕೆಜಿ ಇದ್ದದ್ದು 6 ಕೆಜಿ ಬಿತ್ತುವ ಕಾಲಕ್ಕೆ ಮತ್ತು 6 ಕೆಜಿ ನಮಗೆ ಮೇಲುಗೊಬ್ಬರವಾಗಿ ನೆಡಬೇಕಾಗುತ್ತೆ. ಉಳಿದ ರಂಜಕ ಮತ್ತು ಪೊಟ್ಯಾಷ ಬಿತ್ತುವ ಕಾಲಕ್ಕೆ ಪರಿಪೂರ್ಣವಾಗಿ ನಾವು ಕೊಡಬೇಕಾಗುತ್ತೆ. ಸೊ ಹೀಗಾಗಿ ನಾವು ಇವತ್ತು ಸಿರಿಧಾನ್ಯಗಳ ಬಗ್ಗೆ ನಾನು ಹೇಳ್ಬೇಕಂತಂದರೆ, ಸಾಮೂಹಿಕವಾಗಿ ಎಲ್ಲ ರೈತರಿಗೆ ನಾನು ತಿಳಿಸ್ಬೇಕಂತಂದರೆ, ಸಿರಿಧಾನ್ಯಗಳು ಬೆಳೆಯುವುದರಿಂದ ನಿಮ್ಮ ಹೊಲದ ಒಂದು ಫಲವತ್ತತೆ ಹೆಚ್ಚಾಗುತ್ತೆ, ಒಂದು, ಮತ್ತು ನಿಮ್ಮ ಆರೋಗ್ಯದಲ್ಲಿ ಸಿರಿವಂತತನ ಬರಗುತ್ತೆ, ಎರಡು, ನಿಮ್ಮ ಆರೋಗ್ಯದ ಶ್ರೀಮಂತಿಕೆ ಮತ್ತು ನೀವೇನು ದವಸ ಧಾನ್ಯಗಳನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಯಾರು ನಿಮ್ಮ ದವಸ ಧಾನ್ಯಗಳನ್ನು ಯಾರು ಸೇವಿಸ್ತಾರಲ್ಲ ಪ್ರತಿಯೊಬ್ಬರು ಆರೋಗ್ಯ ಕೊಡೋ ಶ್ರೀಮಂತಿಕೆ ಆಗಕ್ಕೆ ಸಾಧ್ಯ. ನಂತರ 1940-60 ಆಸ್ಪಾಸ್ನಲ್ಲಿ ಏನು ಸಾವಯವ ಕೃಷಿತನ ಏನಿತ್ತಲ್ಲ ಆ ಪದ್ಧತಿಗೆ ನೀವು ಒಳಪಡ್ತೀರಿ. ಇದು ನೈಸರ್ಗಿಕವಾಗಿ ಬಂದಿರತಕ್ಕಂಥದ್ದು. ಇದು ಕೀಟ ಒಂದೇ ಬರುತ್ತೆ, ಪ್ರತಿಯೊಂದು ಬೆಳಕ್ಕೆ ಒಂದು ಕೀಟ ಬರೋದು. ಆ ಕೀಟ ಯಾವುದಂತಂದರೆ ಕಾಂಡ ಕೊರೆಯುವ ಕೀಟ. ಕಾಂಡ ಕೊರೆಯುವ ಕೀಟಕ್ಕೆ 1.7 ಮಿಲಿ ಏನು ಮಾಡಬೇಕು, ಡೈಮೀಥೈಟ್ ಎಂಬ ಒಂದು ಔಷಧನ ನಾವು ಸಿಂಪರಣೆ ಮಾಡಬೇಕು. ಅದಕ್ಕೆ 1 ಲೀಟರ್ 1.7 ಮಿಲಿ ಡೈಮೀಥೈಟನ್ನು 1 ಲೀಟರ್ ನೀರಿನಲ್ಲಿ ಬರೆಸಬೇಕು. ನಾವು 1 ಎಕರೆಗೆ 180 ಮಿಲಿಯಿಂದ 200 ಮಿಲಿ ಡೈಮೀಥೈಟನ್ನು ನಾವು ಈ ದ್ರಾವಣವನ್ನು ಆಗಿ ನಾವು ಇದು ಮಾಡಿಕೊಂಡು ಇದನ್ನು 1 ಎಕರೆಗೆ ನಾವು ಏನು ಮಾಡಬೇಕು, 1 ಲೀಟರ್ 1.7 ಮಿಲಿನ 180-200 ಲೀಟರ್ ನೀರನ್ನು ನಾವು ದ್ರಾವಣ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು 1 ಎಕರೆಗೆ ನಾವು ಸಿಂಪರಣೆ ಮಾಡಬಹುದು. ಪ್ರತಿಯೊಂದು ಬೆಳೆಗೆ ಸಾಮೆಗೆ ಏನು ಬರ್ತದೆ, ಅಲ್ಲಿ ಒಂದು ಕಾಡಿಗೆ ರೋಗ ಬರುತ್ತೆ. ಅದು ಬಿಟ್ಟರೆ ಬೇರೆ ರೋಗಗಳು ಯಾವ ಕಾಪಿಗೆ ಕೂಡ ಇರೋದಿಲ್ಲ, ಬರಗುಗೆ ಇರೋದಿಲ್ಲ, ಹರ್ಕಾಗೆ ಇರೋಲ್ಲ, ಮತ್ತೆ ಸಾಮ್ಯಾಗ ಒಂದೇ ಕಾಡಿಗೆ ರೋಗ, ಅದು ಬಿಟ್ಟರೆ ಊದುಲಿಗೆ ಕಾಡಿಗೆ ರೋಗ ಬರಲ್ಲ. ಊದುಲಿಗೆ ಬಂದು ಒಂದು ಕೀಟ ಬರುತ್ತಾ, ಅದು ಕಾಂಡ ಕೊರೆಯುವ ಕೀಟ. ನಂತರ ಇದು ಕೊರಲೆಗ ಕಾಂಡ ಕೊರೆಯುವ ಕೀಟ ಬರುತ್ತಾ, ಮತ್ತೆ ಬೇರೆ ಇನ್ನೊಂದು ಕೀಟ ಆರ್ಮಿ ವರ್ಮ ಎನ್ನತಕ್ಕಂಥ ಕೀಟ ಅದಕ್ಕೆ ಬರುತ್ತಾ, ಆಗ ನಾವು ತೈರಮನ್ನ ಅದಕ್ಕೆ ಸಿಂಪಡಿಸಿದ್ರೆ, ನಾವು 2 ಮಿಲಿ ನೀರು 1 ಲೀಟರ್ಗೆ ನಾವು ಬೆರೆಸಿ ಅದರಂತೆ ನಾವು ಸಿಂಪಡಣೆ ಮಾಡಿದರೆ ಅದು ಹತೋಟಿಗೆ ಬರುತ್ತಾ. ಈ ಥರ ನಾವು ಇವತ್ತು ಪ್ರತಿಯೊಬ್ಬ ರೈತರು ಸಿರಿಧಾನ್ಯಗಳ ಬಗ್ಗೆ ಏನು ಹೊಸ ತಂತ್ರಜ್ಞಾನಗಳಿದಾವಲ್ಲ, ಪ್ರತಿಯೊಂದು ತಂತ್ರಜ್ಞಾನಗಳನ್ನು ನೀವು ತಿಳಿಬೇಕಂದ್ರೆ, ನಾನು ಹೇಳಿರೋದು ನಾವು 1/2 ಗಂಟೆ ಆಗಿರ್ಬೋದು, ನಿಮಗೆ ತಿಳಿಬೇಕಂತಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಂಡಿರ್ತಕ್ಕಂಥ ಇವತ್ತು ಪ್ಯಾಕೇಜ್ ಪ್ರಾಕ್ಟೀಸ್ ಏನು ಬುಕ್ ಇದೆ, ಇವತ್ತು ಸುಧಾರಿತ ಬೆಳೆಗಳು ಎಂಬಂತ ಒಂದು ಪುಸ್ತಕ ಇದೆ, ಬೇಸಾಯ ಸುಧಾರಿತ ಬೆಳೆಗಳ ಒಂದು ಪುಸ್ತಕ, ನೀವು ಯಾರಾದರೂ ನೀವು ಅದನ್ನ ಕಣ್ಣಾಡಿಸಿದ್ದೇ ಆದಲ್ಲಿ ಅದರಲ್ಲಿ ಸಿರಿಧಾನ್ಯಗಳ ಒಂದು ಚಾಪ್ಟರೇ ಬರುತ್ತಾ, ಅದರಲ್ಲಿ ಎಲ್ಲಾ ಬೆಳೆಗಳದ್ದು ಇವತ್ತು ಬರುಗಾಗಿರ್ಬೋದು, ಅರ್ಕ ಆಗಿರ್ಬೋದು, ಸಾಮ್ಯ ಆಗಿರ್ಬೋದು, ಉದುಲಾಗಿರ್ಬೋದು, ಕೊರಲೆ ಆಗಿರ್ಬೋದು, ಪ್ರತಿಯೊಂದು ಬೆಳೆಗಳ ಬಗ್ಗೆ ಅಲ್ಲಿ ಮಾಹಿತಿ ಸಿಗುತ್ತಾ. ತಾವೆಲ್ಲರೂ ಆ ಮಾಹಿತಿಯನ್ನು ನೋಡಬೇಕು, ನೋಡಿ ಜ್ಞಾನವನ್ನು ತಿಳಿದು ಪ್ರತಿಯೊಬ್ಬರು ಇವತ್ತು ಸಿರಿಧಾನ್ಯಗಳನ್ನು ಅಟ್ಲೀಸ್ಟ್ 1 ಎಕರೆ ಭೂಮಿಯಲ್ಲಿ ಆದರೂ ಕೂಡ ಬೆಳೆದು ನೀವು ನಿಮ್ಮ ಮನೆಯ ಪ್ರತಿಯೊಬ್ಬರ ಆರೋಗ್ಯವನ್ನು ನೀವು ಶ್ರೀಮಂತಿಕೆಯನ್ನು ಮಾಡಬೇಕು, ಮತ್ತು ನೀವು ಕೊಟ್ಟಿರತಕ್ಕಂಥ ಉತ್ಪಾದನೆಯಿಂದ ನೀವು ಬೆಳೆದಿರತಕ್ಕಂಥ ಬೆಳೆ ಇವತ್ತು ಏನು ಸಾರ್ವಜನಿಕಿಗೆ ಮುಟ್ಟುತ್ತಾ, ಆ ಸಾರ್ವಜನಿಕರು ಕೂಡ ಇವತ್ತು ಆಹಾರ ಸೇವಿಸಿ ಅವರು ಕೂಡ ಆರೋಗ್ಯದಲ್ಲಿ ಶ್ರೀಮಂತಿಕೆ ಆಗ್ತಾರೆ. ಇವತ್ತು ಸಿರಿಧಾನ್ಯ ಬೆಳೆಯುವುದರಿಂದ ರೈತನು ಶ್ರೀಮಂತಿಕೆ, ಮತ್ತು ಸಮಾಜದ ಆರೋಗ್ಯದ ಶ್ರೀಮಂತಿಕೆ, ಮತ್ತು ಮಣ್ಣಿನ ಶ್ರೀಮಂತಿಕೆ ಬರುತ್ತಾ ಅನ್ನತಕ್ಕಂಥ ಮಾತನ್ನು ಇಲ್ಲಿ ವ್ಯಕ್ತಪಡಿಸುತ್ತಾ, ಯಾರಾದರೂ ಅಟ್ಲೀಸ್ಟ್ 1-10 ರೈತರು ನನ್ನ ಒಂದು ಈ ಒಂದು 10 ನಿಮಿಷದ ಒಂದು ಜ್ಞಾನವನ್ನು ತಾವು ಸ್ವೀಕರಿಸಿ 10 ಜನ 10 ಎಕರೆ ಬೆಳೆದರೆ ಸಾಕು, ಇದರಿಂದ ಉಪಯೋಗ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳುತ್ತಾ, ಡಾಕ್ಟರ್ ಸುದೀರ್ಘವಾಗಿ ಇದುವರೆಗೆ ಈ ಸಿರಿಧಾನ್ಯಗಳ ಅಧಿಕ ಉತ್ಪಾದನೆಗಾಗಿ ಸುಧಾರಿತ ತಾಂತ್ರಿಕತೆಗಳು ಆಧುನಿಕವಾದಂತೆ ಪ್ರಸಕ್ತ ದಿನದ ವಿಷಯವಾದ್ರೆ, ಅದಕ್ಕೂ ಪೂರ್ವದಲ್ಲಿ ಸಾಂಪ್ರದಾಯಿಕ ಬೆಳೆಗಳು ಮತ್ತೆ ನಮ್ಮ ದೇಶದ ಅಂದಿನ 60-70ರ ದಶಕದ ಸುಮಾರಿಗೆ ಆಹಾರ ಕೊರತೆಯನ್ನು ನೀಗಿಸಲು ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಂಡಂತ ಭಾಗವಾಗಿ ಇವತ್ತು ಆಹಾರ ಉತ್ಪಾದನೆ ಹೆಚ್ಚಳ ಆಯಿತು ನಿಜ, ಆದರೆ ಆರೋಗ್ಯದ ಸುಧಾರಣೆ ಮತ್ತೊಂದೆಡೆ ಹದಗೆಡುತ್ತಾ ಅಥವಾ ಕ್ಷೀಣಿಸ್ತಾ ಹೋಗುವಂತ ಒಂದು ಹಾದಿಯನ್ನು ಅವಲೋಕಿಸಿದಾಗ, ಖಂಡಿತವಾಗಿ ಕೂಡ ಅದಕ್ಕೆ ಮತ್ತೆ ನಮ್ಮ ಹಳೆ ಸಾಂಪ್ರದಾಯಿಕ ಸಾವಯವ ಕೃಷಿ, ಅದು ಸಿರಿಧಾನ್ಯಗಳ ಬಳಕೆ, ಸಿರಿಧಾನ್ಯಗಳ ಒಂದು ಕೃಷಿ ಪದ್ಧತಿ ಇದೀಗ ಪ್ರಸಕ್ತ ದಿನಗಳಿಗೆ ಅಗತ್ಯವಾಗಿದೆ ಅನ್ನುವಂಥ ವಿಷಯಗಳನ್ನು ಸುದೀರ್ಘವಾಗಿ ವಿವರವಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತೆ ಮತ್ತೆ ತಮ್ಮ ವಿಶಾಲವಾದಂಥ ವಿವರದೊಂದಿಗೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ವಿಷಯವನ್ನು ಮನವರಿಕೆ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ರೈತ ಬಾಂಧವರು ತಮ್ಮ ಈ ವಿಚಾರಧಾರೆಗಳನ್ನು ಆಲಿಸಿದಂತೆ ಎಲ್ಲ ರೈತ ಬಾಂಧವರು ಖಂಡಿತವಾಗಿ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಒಂದಲ್ಲ ಒಂದು ಸಿರಿಧಾನ್ಯಗಳ ಬೆಳೆಗಳಲ್ಲಿ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಹೆಚ್ಚು ಹೆಚ್ಚು ಬೆಳೆಯುವುದರ ಜೊತೆಗೆ ಈ ದೇಶದ ಆಹಾರ ಉತ್ಪಾದನೆಯ ಜೊತೆಗೆ ನಮ್ಮ ಆರೋಗ್ಯವನ್ನು ಸುಧಾರಿಸಲು ಅವರ ಕೊಡುಗೆಯೂ ಕೂಡ ಬಹುದೊಡ್ಡ ಕೊಡುಗೆ ಆಗಲಿದೆ ಅನ್ನುವಂಥ ಆಶಾಭಾವನೆಯೊಂದಿಗೆ ಇದುವರೆಗೆ ತಮ್ಮ ವಿಚಾರಧಾರೆಯನ್ನು ತಿಳಿಸಿಕೊಟ್ಟಂತಹ ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಧನ್ಯವಾದಗಳು ಸರ್. ರೈತ ಮಿತ್ರರೇ, ಇದುವರೆಗೆ ಸಿರಿಧಾನ್ಯಗಳ ಅಧಿಕ ಉತ್ಪಾದನೆಗಾಗಿ ಸುಧಾರಿತ ತಾಂತ್ರಿಕತೆಗಳು ಈ ಕುರಿತು ಡಾಕ್ಟರ್ ನಾಗೇಶ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ಸಾಮಾನ್ಯವಾಗಿ ಮಾರುಕಟ್ಟೆಗಳಲ್ಲಿ ಕಲ್ಲಂಗಡಿ ಹಣ್ಣಿನ ಆವಕ ಆರಂಭ ಆಯ್ತಂದ್ರೆ ಅದು ಬೇಸಿಗೆ ಕಾಲದ ಮುನ್ಸೂಚನೆ. ಬೇಸಿಗೆ ಕಾಲದಲ್ಲಿ ದೊರೆಯುವ ಪ್ರಮುಖ ಹಣ್ಣುಗಳಲ್ಲಿ ಸೌತೆಕಾಯಿ ಜಾತಿಗೆ ಸೇರಿದ ಕಲ್ಲಂಗಡಿ ಹಣ್ಣು ಪ್ರಮುಖವಾದುದು. ಅಬಾಲ ವೃದ್ಧರಾದಿಯಾಗಿ ಎಲ್ಲ ವಯೋಮಾನದವರು ಇಷ್ಟಪಡುವ ರಸಭರಿತ ಸಿಹಿಯಾದ ತಂಪುಕಾರಿ ಹಣ್ಣು ಇದಾಗಿದ್ದು, ಕಲ್ಲಂಗಡಿ, ಕರ್ಬೂಜ, ಕಲಿಂದ, ಕಾಳಿಂದಿ ಎಂಬ ಹಲವಾರು ಹೆಸರುಗಳಲ್ಲಿ ಭಾರತದ ಆದ್ಯಂತ ಜನಪ್ರಿಯವಾಗಿದೆ. ಉಷ್ಣವಲಯದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬೆಳೆಯಲ್ಪಡುವ ಇದರ ಉಗಮ ಸ್ಥಾನ ಈಜಿಪ್ತ್. ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಈ ಹಣ್ಣು ದಾಹವನ್ನು ತಣಿಸುವುದರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದಲೂ ಲಾಭದಾಯಕ. ಯುನೈಟೆಡ್ ಸ್ಟೇಟ್ಸ್ನ ಕೃಷಿ ವಿಭಾಗದವರು ಕೈಗೊಂಡ ಅಧ್ಯಯನದ ಪ್ರಕಾರ ಪ್ರತಿ 100 ಗ್ರಾಂ ಕಲ್ಲಂಗಡಿ ಹಣ್ಣಿನ ತಿರುಳಿನಲ್ಲಿ 127 kJ ಶಕ್ತಿಯು ಅಡಕವಾಗಿದ್ದು ಸರಾಸರಿ ಶೇಕಡ 92% ತೇವಾಂಶವನ್ನು ಹೊಂದಿದೆ. ಇದರೊಂದಿಗೆ ಶರ್ಕರ ಪಿಷ್ಟಗಳು, ಸಸಾರಜನಕ, ನಾರು ಹಾಗೂ ಕೊಬ್ಬಿನ ಅಂಶಗಳನ್ನು ಹೊಂದಿದ್ದು ಆರೋಗ್ಯದಾಯಕ ಫಲವಾಗಿದೆ. ದೇಹದ ಆರೋಗ್ಯಕರ ಕಾರ್ಯಚಟುವಟಿಕೆಗಳಲ್ಲಿ ಅವಶ್ಯವಾದ ಜೀವಸತ್ವಗಳು ಹಾಗೂ ಖನಿಜಾಂಶಗಳನ್ನು ಯಥೇಚ್ಛವಾಗಿ ಹೊಂದಿರುವ ಕಲ್ಲಂಗಡಿಯು ಸತ್ವಯುತವಾಗಿದ್ದು ತಂಪುಕಾರಿ ಹಣ್ಣಾಗಿದೆ. ಕಲ್ಲಂಗಡಿ ಹಣ್ಣು ಅತ್ಯುತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಹೃದಯ ಹಾಗೂ ಕಿಡ್ನಿ, ಕರುಳು ಮತ್ತು ಮೂತ್ರ ಸಂಬಂಧಿ ರೋಗಗಳಿಗೆ ಪರಿಣಾಮಕಾರಿ ಔಷಧಿಯಾಗಿದೆ. ಇದರಲ್ಲಿ ವಿದ್ಯುತ್ ವಾಹಕಗಳು ಅಧಿಕವಾಗಿರುವ ಕಾರಣದಿಂದಾಗಿ ದಾಹವನ್ನು ನಿವಾರಿಸಿ ದೇಹವನ್ನು ತಂಪಾಗಿಸಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಅತ್ಯಮೂಲ್ಯವಾಗಿರುವ ಈ ತಂಪು ಹಣ್ಣು ಇದಾಗಿರುವ ಕಾರಣ ಸಂಸ್ಕರಣೆ ಯೋಗ್ಯವಾಗಿದೆ. ಎಲ್ಲ ವರ್ಗದ ಜನರು ಎಲ್ಲ ಕಾಲದಲ್ಲಿಯೂ ಬಯಸುವ ಹಣ್ಣು ಇದಾಗಿರುವ ಕಾರಣ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಗೆ ವಿಪುಲ ಅವಕಾಶಗಳಿವೆ. ಅತಿ ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ ತರುವ ಗೃಹೋದ್ಯಮವಾಗಿ ಇದನ್ನು ಅಳವಡಿಸಿಕೊಳ್ಳಬಹುದಾಗಿದ್ದು ಕಲ್ಲಂಗಡಿ ಹಣ್ಣಿನ ಸಂಸ್ಕರಿತ ಉತ್ಪನ್ನಗಳನ್ನು ಸೂಕ್ತ ಪ್ರಚಾರಗೊಳಿಸಬಹುದಾಗಿದೆ. ಇದರೊಂದಿಗೆ ಕಲ್ಲಂಗಡಿ ಬೆಳೆಯುವ ರೈತರು ನೇರವಾಗಿ ತಮ್ಮ ಉತ್ಪನ್ನಗಳನ್ನು ನಿಯಂತ್ರಿತ ಮಾರುಕಟ್ಟೆಗಳಲ್ಲಿ ತಂದು ಮಾರಾಟ ಮಾಡಿದಲ್ಲಿ ಸ್ಪರ್ಧಾತ್ಮಕ ಪೈಪೋಟಿಯೊಂದಿಗೆ ಗುಣಮಟ್ಟಕ್ಕೆ ಅನುಗುಣವಾಗಿ ಅಧಿಕ ಲಾಭ ಗಳಿಸಲು ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ರೈತರು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿ ಸರ್ಕಾರದ ಸಹಾಯ ಸೌಲಭ್ಯಗಳನ್ನು ಪಡೆದುಕೊಂಡು ಉತ್ತಮ ಬೆಳೆಗಾರರಾಗುವುದರ ಜೊತೆಗೆ ಜಾಣ ಮಾರಾಟಗಾರರು ಕೂಡ ಆಗಬಹುದಾಗಿದೆ. ಯಾವುದೇ ಉತ್ಪನ್ನಗಳು ಏಕಕಾಲದಲ್ಲಿ ಮಾರುಕಟ್ಟೆಯನ್ನು ಪ್ರವೇಶ ಮಾಡುವುದರಿಂದ ಬೇಡಿಕೆ ಹಾಗೂ ಪೂರೈಕೆಗಳಲ್ಲಿ ವ್ಯತ್ಯಯವಾಗಿ ಧಾರಣೆಗಳು ಕುಸಿಯುತ್ತವೆ. ಬೆಲೆ ಇಳಿಕೆಯ ಭಾರವನ್ನು ತಪ್ಪಿಸಿ ರೈತರಿಗೆ ನೆರವಾಗಲು ಹಾಗೂ ಪೋಷಕಾಂಶಗಳಿಂದ ಒಡಗೂಡಿದ ಈ ಹಣ್ಣನ್ನು ವರ್ಷವಿಡೀ ಎಲ್ಲ ಜನಸಾಮಾನ್ಯರಿಗೂ ದೊರಕುವಂತೆ ಮಾಡಲು ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಯು ಅತಿ ಮುಖ್ಯ ಅಂಶವಾಗಿದೆ. ಇದಲ್ಲದೆ ಸಾಮಾನ್ಯ ಗೃಹಿಣಿಯರು ಸಹ ಮಾರುಕಟ್ಟೆಯಲ್ಲಿ ಕಲ್ಲಂಗಡಿಯ ಬೆಲೆ ಕಡಿಮೆ ಇದ್ದಾಗ ಖರೀದಿಸಿ ಅದನ್ನು ಸಂಸ್ಕರಿಸಿ ಮೌಲ್ಯವನ್ನು ವೃದ್ಧಿಸಿ ಸಂಗ್ರಹಣೆ ಮಾಡುವುದರಿಂದ ಎಲ್ಲ ಕಾಲಗಳಲ್ಲಿ ತಮ್ಮ ಕುಟುಂಬಕ್ಕೆ ಅವಶ್ಯ ಪೋಷಕಾಂಶಗಳನ್ನು ಕಡಿಮೆ ಬೆಲೆಯಲ್ಲಿಯೇ ಪೂರೈಸಬಹುದಾಗಿದೆ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಕೇಳಿ ಕೆಲವು ರೈತ ಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ. ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ. ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ, ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಬೆಳೆಯುವ ಗುಣವಿರುವ ಜೋಳ, ಬರಗಾಡಿನ ಬಂಟೆ ಇದಕ್ಕೆ ಎನ್ನುವರು ಕೇಳ, ಬರಗಾಡಿನ ಬಂಟೆ ಇದಕ್ಕೆ ಎನ್ನುವರು ಕೇಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ, ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ. ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ.

गर्मी नन्हे मुन्नों के लिए घातक हो सकती है। लू लगने के लक्षण पहचानिए। तेज बुखार के साथ सुस्ती, तसी सूखी आँखें, ढीली त्वचा, सूखा मुंह, ढीला शक्तिहीन शरीर, तसा हुआ तालू या कम पेशाब। शिशुओं को छांव वाली ठंडी जगह में रखें, नियमित स्तनपान कराएं और 6 महीने से बड़े बच्चों को पर्याप्त दूध और पानी पिलाते रहें। सादे पानी में भीगे कपड़े से पोंछ कर बच्चे के शरीर का तापमान नीचे लाएं। लू लगी हो तब बुखार की दवाई काम नहीं करेगी। आपातकालीन स्थिति में 108 पे फोन कर एम्बुलेंस बुलाएं या बच्चे को नजदीकी अस्पताल या स्वास्थ्य केंद्र ले जाएं। स्वस्थ रहे, सुरक्षित रहे। आपके हित में तत्पर NDMA। ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಬೇರಿನೊಳಗ ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಬೇರಿನೊಳಗ ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಬಿತ್ತಿಗ್ಯಾದ 60 ದಿನಕ ಉಣಿಯುತೈತಿ ಜನಕ ಜನಕ ಬಿತ್ತಿಗ್ಯಾದ 60 ದಿನಕ ಉಣಿಯುತೈತಿ ಜನಕ ಜನಕ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯುತೈತಿ ಬೆಳೆಯ ಕಳೆಯು ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯುತೈತಿ ಬೆಳೆಯ ಕಳೆಯು ಬದುಕುತೈತಿ 20 ವರ್ಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಬದುಕುತೈತಿ 20 ವರ್ಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಸತತ ಹೈಬ್ರಿಡ್ ಜೋಳ ಬೆಳೆಯೋ ರೈತ ಕಣ್ಣ ಕಣ್ಣು ಇಡಬೇಕು ಸತತ ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾಕಿ ಹಾಕಿ ನಗತೈತಿ ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾಕಿ ಹಾಕಿ ನಗತೈತಿ ಬಡ ಬೆಳೆಗಾರನ ಗೋಣು ಮುರಿಯುತ್ತೈತಿ ಬಡ ಬೆಳೆಗಾರನ ಗೋಣು ಮುರಿಯುತ್ತೈತಿ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಣ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ. इंसानों की तरह पशु पक्षी भी अधिक तापमान से परेशान होते हैं. ये हमारी जिम्मेदारी बनती है कि गर्मियों में हम उनका ध्यान रखें, लू लगने के लक्षणों को पहचानिए, हांफना, बढ़ा हुआ श्वास दर, ज्यादा पानी पीना, भूख न लगना, सुस्ती, अधिक लार निकलना, सूखी नाक, कमजोरी, मांसपेशियों में झटके, बेहोश होना. इसका उपाय उन्हें दिन के सबसे गर्मी वाले समय आराम, छांव और पानी देना है. पानी में ORS या नमक शक्कर डालने से उन्हें ज्यादा ताकत मिलती है. आपातकालीन स्थिति में उन्हें जानवरों के डॉक्टर के पास ले जाएं या अपने शहर की पशु हेल्पलाइन का संपर्क करें. आपके हित में तत्पर NDMA. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ ಬರವನ್ನು